ಭದ್ರಂ ಕರ್ಣೇ ವಿಶ್ರುಣಿಯಾಮ ದೇವಾಃ ಭದ್ರಂ ಪಶ್ಯೇಮ ದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾಕ್ಷೋ ಹರಿಷ್ಠೈಃ ಸ್ವಸ್ತಿ ನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ ಶಾಂತಿಃ. ಶಾಸ್ತ್ರೀಯವಾದ ಜೀವೇಶ್ವರ ಭೇದ ವಾಕ್ಯಗಳು ಗೌಣಾರ್ಥದಲ್ಲಿ ತೆಗೆದುಕೊಳ್ಳತಕ್ಕದ್ದು. ಶ್ರುತಿಯ ತಾತ್ಪರ್ಯ ಇರುವುದು ಜೀವೇಶ್ವರರಲ್ಲಿ ಐಕ್ಯವನ್ನು ತೋರಿಸುವುದರಲ್ಲೇ ವಿನಃ ಭೇದವನ್ನು ಸಾಕ್ಷಾತ್ಕರಿಸುವುದಲ್ಲ. ಭೇದವನ್ನು ಒಂದು ವೇಳೆ ಸಿದ್ಧ ಮಾಡಬೇಕಾಗಿದ್ದರೆ ವ್ಯಾವಹಾರಿಕವಾಗಿ ಭೇದವು ಈಗಾಗಲೇ ಸಿದ್ಧವೇ ಆಗಿದೆ. ಜೀವ ಜೀವರ ಭೇದ, ಜೀವ ಈಶ್ವರರ ಭೇದ ಈಗಾಗಲೇ ವ್ಯಾವಹಾರಿಕವಾಗಿ ಇದು ಸಿದ್ಧವೇ ಆಗಿದೆ. ಇದನ್ನು ಮತ್ತೆ ಸಿದ್ಧ ಮಾಡಲಿಕ್ಕೆ ಉಪನಿಷತ್ತು ಅಭ್ಯಾಸ ಮಾಡಬೇಕಾಗಿಲ್ಲ. ಉಪನಿಷತ್ತಿನ ತಾತ್ಪರ್ಯ ಭೇದವನ್ನು ತೋರಿಸುವುದರಲ್ಲಿ ಇಲ್ಲ, ಅಭೇದವನ್ನು ತೋರಿಸುವುದರಲ್ಲಿ ಉಪನಿಷತ್ತಿನ ತಾತ್ಪರ್ಯ ಇದೆ. ಹೀಗಾಗಿ ಎಲ್ಲೆಲ್ಲಿ ಭೇದ ವಾಕ್ಯಗಳು ಕಾಣ್ತವೆ ಅವುಗಳನ್ನು ಗೌಣಾರ್ಥವಾಗಿ ನಾವು ತಗೋಬೇಕು. ಮುಖ್ಯಾರ್ಥವಾಗಿ ಅಭೇದವನ್ನು ಗುರುತಿಸುವ ಪ್ರಯತ್ನ ಮಾಡಬೇಕು ಅನ್ನುವುದು ಸಾರಾಂಶವಾಗಿ ಇಷ್ಟು ಹೇಳಬಹುದು. ಲೋಕಭೇದ ದೃಷ್ಟಿ ಅನುವಾದ ಗೌಣ ಏವ ಇತಿ ಅಭಿಪ್ರಾಯ. ಗೌಣ ಏನು ಲೋಕ ವ್ಯವಹಾರದಲ್ಲಿ ಭೇದ ಅನ್ನೋ ಲೋಕಭೇದ ದೃಷ್ಟಿ, ಲೋಕಭೇದ ಅಂದರೆ ಲೋಕದಲ್ಲಿ ಭೇದ ದೃಷ್ಟಿ ಅನ್ನುವಂಥದ್ದು ಏನಿದೆಯೋ ಅದು ಎಲ್ಲೆಲ್ಲಿಯೂ ಕಂಡು ಬರ್ತದೆ. ಅನುವಾದ ಲೋಕ ಲೋಕಭೇದ ದೃಷ್ಟಿ, ಲೋಕೇ ಭೇದ ದೃಷ್ಟಿ ಅಂತ ತಗೋಬೇಕು. ಲೋಕಭೇದ ದೃಷ್ಟಿ ಅನ್ನೋದನ್ನು ಮಿಸ್ಟೇಕ್ ಅಲ್ಲ, ವ್ಯಾಖ್ಯಾನವನ್ನು ಹಾಗೆ ತಗೋಬೇಕು. ಲೋಕೆ ಭೇದ ದೃಷ್ಟಿ ಅನುವಾದ, ವ್ಯವಹಾರದಲ್ಲಿ ಭೇದವನ್ನು ಇಟ್ಟುಕೊಂಡು ಏನು ಜೀವನ ನಡ್ಕೊಂಡು ಹೋಗ್ತಾ ಇದೆ ಆವಾಗ ಆವಾಗ ಎಲ್ಲೆಲ್ಲಿ ಶಾಸ್ತ್ರಗಳಲ್ಲಿ ಅಂತ ವಾಕ್ಯಗಳು ಬರ್ತವೆ ಗೌಣ ಇವ ಇತಿ ಅಭಿಪ್ರಾಯ, ಅವುಗಳನ್ನು ಗೌಣಾರ್ಥದಲ್ಲಿ ತಗೋಬೇಕು. 154 ಭಾಷ್ಯ ಆಗಿದೆ. ತದೈಕ್ಷತ ತತ್ತೇಜ ಅಸೃಜತ ಇತ್ಯಾದಿ ಉತ್ಪತ್ತೇ ಪ್ರಾಕ್ ಏಕಮೇವ ಅದ್ವಿತೀಯಂ ಇತಿ ಏಕತ್ವ ಪ್ರಕೀರ್ತಿತಂ. ಅಲ್ಲಿ ಎಲ್ಲೆಲ್ಲಿಯೂ ನಿಮ್ಗೆ ಕಂಡುಬರುವಂಥದ್ದು ಏಕತ್ವ, ಅಲ್ಲಿ ದ್ವೈತ ಎಲ್ಲೂ ಇಲ್ಲ. ಭೇದ ದೃಷ್ಟಿಯಲ್ಲೂ ನಮಗೆ ಕಂಡುಬರುವುದಿಲ್ಲ. ತದೇವಚ ತತ್ ಸತ್ಯಂ ಸ ಆತ್ಮ ತತ್ವಮಸಿ, ಅಲ್ಲಿ ಕೂಡ ಏನು ಕಂಡುಬರ್ತದೆ, ಏಕತ್ವ ಕಂಡುಬರ್ತದೆ. ಇತಿ ಏಕತ್ವ ಭವಿಷ್ಯತಿ, ಭವಿಷ್ಯದ ವೃತ್ತಿಂ ಅಪೇಕ್ಷ್ಯ ಯತ್ ಜೀವಾತ್ಮನೋ ಪೃಥಕ್ತ್ವ ಯತ್ರ ಕಥಿತವಾಕ್ಯೆ ಗಮ್ಯಮಾನಂ ತತ್ ಗೌಣಂ. ಅಕಸ್ಮಾತ್ತಾಗಿ ಎಲ್ಲಾದರೂ ವಾಕ್ಯಗಳು ಆ ಪ್ರಕಾರ ಕಂಡು ಬಂದದ್ದಾದರೆ ಅವುಗಳನ್ನು ಗೌಣಾರ್ಥದಲ್ಲಿ ತಗೋಬೇಕು. ಯಥಾ ಅಲ್ಲಿ ಉದಾಹರಣೆ ಕೊಡ್ತಾರೆ, ಓದನಂ ಪಚತಿ ಇತಿ ತದ್ವತ್. ಅದು ಆಡು ಅಲ್ಲಂತೆ ಅಡು ಅಂತೆ, ಅಡು ಅಂದ್ರೆ ಮಾಡೋದು ಅಂತ. ಅಡು ಅನ್ನುವ ಅರ್ಥದಲ್ಲಿ ಕೂಡ ಈಗ ಸ್ವಲ್ಪ ಜಿಜ್ಞಾಸವನ್ನು ಮಾಡೋಣ. ಅನ್ನವನ್ನು ಅಡುತ್ತಾನೆ ಇದರರ್ಥ, ಅನ್ನವನ್ನು ಮಾಡುತ್ತಾನೆ ಅಂತ. ಈಗ ನನ್ನ ಪರ್ಮನೆಂಟ್ ಎಕ್ಸಾಂಪಲ್, ಅನ್ನ ಆಗ್ತದೋ ಅನ್ನ ಮಾಡ್ತೀವೋ ಅಂತ. ಹಾಗೆ ಮಾಡು ಅನ್ನೋ ಶಬ್ದ ಗೌಣ ಆಯ್ತಲ್ಲ, ಅಷ್ಟೇ ಮುಗಿದೋಯ್ತು. ಇದೆ ಅರ್ಥ ಆಯ್ತಾ? ಅನ್ನಂ ಪಚತಿ, ಅನ್ನವನ್ನು ಮಾಡುತ್ತಾನೆ. ಎಸ್, ವ್ಯವಹಾರದಲ್ಲಿ ನಾವು ಉಪಯೋಗ ಮಾಡ್ತೀವಿ, ಅನ್ನವನ್ನು ಮಾಡುತ್ತಾನೆ. ಆದರೆ ಅವನೇನು ಮಾಡಬೇಕಾಗಿಲ್ಲ, ಅದು ತನ್ನ ಪಾಡಿ ತಾನು ಆಗ್ತದೆ. ಭಾಳ ಅನ್ನ ಇಳಿಸ್ತಾನೆ, ಅನ್ನಕ್ಕಿಡ್ತಾನೆ, ಅನ್ನಕ್ಕಿಡ್ತಾನೆ, ಅನ್ನ ಇಳಿಸ್ತಾನೆ, ಆದರೆ ಅನ್ನ ಮಾಡೋದಿಲ್ಲ. ಆ ವ್ಯವಹಾರದಲ್ಲಿ ಅನ್ನ ಆಯ್ತಾ, ಅನ್ನ ಮಾಡಿದ್ಯಾ? ಹೀಗಾಗಿ ಅದು ಗೌಣಾರ್ಥದಲ್ಲಿ ತಗೋಬೇಕು ಅಂಥದ್ದು. ಹೇಗೆ ವ್ಯವಹಾರ ಸಿದ್ಧವಾಗಿದೆ, ಹಾಗೆ ಇಲ್ಲಿ ಕೂಡ ಯಾವಾಗ ದ್ವೈತ ಭಾವ ಬರ್ತದೆ ಅದನ್ನು ಗೌಣಾರ್ಥದಲ್ಲಿ ತಗೋಬೇಕು. 155. ನನು ಯದಿ ಉತ್ಪತ್ತೇ ಪ್ರಾಕ್ ಅಜಂ ಸರ್ವಂ ಏಕಮೇವ ಅದ್ವಿತೀಯಂ ತಥಾಪಿ ಉತ್ಪತ್ತೇ ಊರ್ಧ್ವಂ ಜಾತಂ ಇದಂ ಸರ್ವಂ. ಆಯ್ತು ಸರ್, ನಿಮ್ಮ ಹೇಳಿಕೆ ಪ್ರಕಾರ ಗುರುಗಳೇ ಒಪ್ಕೋತೀವಿ. ಯದಿ ಉತ್ಪತ್ತೇ ಪ್ರಾಕ್, ಸೃಷ್ಟಿಯ ಪೂರ್ವದಲ್ಲಿ ಎಲ್ಲವೂ ಜನ್ಮರಹಿತವಾಗಿತ್ತು, ಅಂದರೆ ಎಲ್ಲಿಯೂ ಜನ್ಮ ಇದ್ದಿದ್ದಿಲ್ಲ. ಅಜಂ ಜನ್ಮ ಅನ್ನುವಂಥದ್ದೇ ಇದ್ದಿದ್ದಿಲ್ಲ ಹುಟ್ಟುವಿಕೆ ಪೂರ್ವದಲ್ಲಿ. ಸರ್ವಂ ಅಜಂ, ಮತ್ತು ಏನಿತ್ತು? ಏಕಮೇವ ಅದ್ವಿತೀಯಂ, ಇನ್ನೊಂದು ಇಲ್ಲದೆ ಇದ್ದಂತಹ, ಎರಡಿಲ್ಲದೆ ಇದ್ದಂತಹ, ತಾನೇ ತಾನಾಗಿರುವಂತಹ ಒಂದೇ ಒಂದು ತತ್ವ ಇತ್ತು ಅನ್ನುವ ಉಪನಿಷತ್ತಿನ ಹೇಳಿಕೆಯನ್ನು ನಾವು ವಿರೋಧಿಸ್ತಾ ಇಲ್ಲ. ತಥಾಪಿ ಹೀಗಿದ್ದಾಗ್ಯೂ ಕೂಡ ಉತ್ಪತ್ತೇ ಊರ್ಧ್ವಂ ಏನಾಯಿತು? ಮುಂಚೆ ಅದ್ವಿತೀಯಂ ಬ್ರಹ್ಮ, ಹೊರತುಪಡಿಸಿ ಇನ್ನೊಂದು ಯಾವುದೂ ಇದ್ದಿದ್ದಿಲ್ಲ. ಊರ್ಧ್ವಂ ಉತ್ಪತ್ತಿ ನಂತರ ಏನಾಯಿತು? ಇದಂ ಸರ್ವಂ ಜಾತಂ, ಎಲ್ಲವೂ ಹುಟ್ಟಿಕೊಂಡಿತು. ಏನೇನು? ಜೀವಾಶ್ಚ ಭಿನ್ನ ಇದೆ, ಎಲ್ಲ ಜೀವರುಗಳು ಬೇರೆ ಬೇರೆಯಾಗಿ ನಮಗೆ ಲಭ್ಯ ಆದರು. ಇದರ್ಥ ಏನು? ದ್ವೈತ ಇದೆ ಅಂತಾಯ್ತೋ ಇಲ್ಲಂತಾಯ್ತೋ? ಇದೆ ಅಂತಾಯ್ತು. ಇದ್ದದ್ದನ್ನು ಹೇಗೆ ಗೌಣ ಮಾಡ್ತೀರಾ? ಇಲ್ಲದ್ದನ್ನು ಗೌಣ ಮಾಡ್ರಿ. ಉತ್ಪತ್ತಿಯ ಪೂರ್ವದಲ್ಲಿ ಬ್ರಹ್ಮನನ್ನು ಹೊರತುಪಡಿಸಿ ಇನ್ನೊಂದು ಏನೂ ಇದ್ದಿದ್ದಿಲ್ಲ, ನಾವು ಒಪ್ಪಿಕೊಂಡ್ವಿ. ಉತ್ಪತ್ತಿಯ ನಂತರ ಏನಾಯಿತು? ಅನೇಕ ಭಿನ್ನ ಭಿನ್ನ ಜೀವರಾಶಿಗಳು ಹುಟ್ಟಿಕೊಂಡವು. ಇದು ಕೂಡ ಉಪನಿಷತ್ತಿನ ಹೇಳಿಕೆ ತಾನೆ. ಬಹುಧಾ ಕರೋತಿ, ಅವನು ಅನೇಕಗಳನ್ನು ಮಾಡಿದ. ಸೊ ಹಾಗಾದರೆ ನಮಗೆ ಇದ್ರ ಬಗ್ಗೆ ಸಮಾಧಾನ ಹೇಳ್ರಿ. ಇವರು ಬೇರೆ ಬೇರೆ ಹೆಂಗೆ, ಒಬ್ಬರೇ ಹೆಂಗೆ, ಬೇರೆ ಬೇರೆ ಹೇಗೆ ಅನ್ನೋದ್ರ ಬಗ್ಗೆ ನಮಗೆ ಗೊಂದಲ ಉಂಟಾಗುವಂತ ಮಾಡಬೇಡ್ರಿ, ಇದಕ್ಕೆ ನಮಗೆ ತಿಳಿಸ್ಕೊಡ್ರಿ. ಆವಾಗ ಹೀಗಲ್ಲಪ್ಪ ಹಾಗಲ್ಲಪ್ಪ ಶುರುವಾಗ್ತದೆ ನೋಡ್ರಿ. ಮಾ ಇವಂ ಅನ್ಯ ಅರ್ಥತ್ವಾತ್ ಉತ್ಪತ್ತಿ ಶ್ರುತೀನಾಂ ಪೂರ್ವಮಪಿ ಪರಿಹೃತ ಇವ ಅಯಂ ದೋಷಃ ಸ್ವಪ್ನವತ್ ಆತ್ಮಮಾಯಾ ವಿಸರ್ಜಿತಾಃ ಸಂಘಾತಾಃ ಘಟ ಆಕಾಶ ಉತ್ಪತ್ತಿ ಭೇದಾದಿವತ್ ಜೀವಾನಾಂ ಉತ್ಪತ್ತಿ ಭೇದಾದಿಃ ಇತಿ ತತ್ ಇವ ಉತ್ಪತ್ತಿ ಭೇದಾದಿ ಶ್ರುತಿಭ್ಯಃ ಆಕೃಷ್ಯ ಮಾ ಏವಂ ವಾ ನೀನೇನು ವಿಚಾರ ಮಾಡ್ತಿದ್ಯೋ ಹಾಗಿಲ್ಲ, ಸ್ವಲ್ಪ ನಿನ್ನ ವಿಚಾರಕ್ಕೆ ಕಡಿವಾಣ ಹಾಕು, ಸ್ವಲ್ಪ ಸ್ವಲ್ಪ ಸಮಾಧಾನ ಮಾಡಿಕೊ. ನಿನ್ನ ಸಮೀಪದಲ್ಲಿ ಬರ್ತೇವೆ ನಾವು, ವಿಷಯವನ್ನು ಇನ್ನೂ ಸಮೀಪವಾಗಿ ನೋಡೋಣಂತೆ. ಏನು ಅಲ್ಲಿ ವಿಷಯ ಅಂದರೆ, ಉತ್ಪತ್ತಿ ಶ್ರುತೀನಾಂ ಅನ್ಯ ಅರ್ಥತ್ವಾತ್, ಸೃಷ್ಟಿ ಅನ್ನುವ ವಿಷಯ ಶಾಸ್ತ್ರದಲ್ಲಿ, ಸೃಷ್ಟಿ ಅನ್ನುವ ವಿಷಯ, ಈ ಸೃಷ್ಟಿ ಅನ್ನುವ ವಿಷಯವನ್ನು ಹೊಂದಿಕೊಂಡು ಏನೇನು ವೇದಾಂತ ವಾಕ್ಯಗಳು ಲಭ್ಯವಿಯೋ ಅವುಗಳೆಲ್ಲವನ್ನು ಒಟ್ಟಾರೆ ಸೇರಿಸಿ ನಾವು ನೋಡಿದ್ದಾದರೆ, ವಾಕ್ಯಗಳು ಇರೋದೇ ಒಂದು, ಅವುಗಳ ಪ್ರಯೋಜನ ಇರೋದೇ ಇನ್ನು. ನೀನು ವಿವಕ್ಷ ಬಿಟ್ಟು ಹೋಗ್ತಾ ಇದ್ದೀಯ. ಇರಲಿ, ಈಗ ಆ ಆಬ್ಜೆಕ್ಷನ್ ನಾನು ತಗೊಳ್ಳೋದಿಲ್ಲ. ನಾ ಹೇಳೋದು ಇಷ್ಟೇ, ಎಲ್ಲೆಲ್ಲಿ ಸೃಷ್ಟಿ ವಾಕ್ಯಗಳು ನಮಗೆ ಲಭ್ಯ ಇವೆಯೋ ಅನ್ಯ ಅರ್ಥತ್ವಾದ, ಅವು ಬೇರೆ ಅರ್ಥವನ್ನೇ ಹೊಂದಿವೆ. ಈ ಪ್ರಕಾರವಾಗಿ ಅನ್ಯ ಅರ್ಥವನ್ನು ಏನು ಹೊಂದಿವೆಯೋ ಅವು ಪೂರ್ವಮಪಿ ಪರಿಹೃತ ಇವ ಅಯಂ ದೋಷ. ಈಗ ಆ ವಿಷಯವನ್ನು ಮೊದಲು ಅಟೆಂಡ್ ಆಗೋಣಂತೆ. ಮುಂಚೆಯೂ ಈ ಜಿಜ್ಞಾಸ ಬಂದಿದೆ, ಪೂರ್ವಮಪಿ ಈ ಜಿಜ್ಞಾಸ ಬಂದಾಗ ನಾವು ಅದಕ್ಕೆ ಪರಿಹಾರವನ್ನು ಕಂಡುಕೊಂಡಿದ್ದೇವೆ. ಪರಿಹೃತ ಪರಿಹೃತ ಅಂದರೆ ಪರಿಹಾರವನ್ನು ಕಂಡುಕೊಂಡಿದ್ದೇವೆ. ಹೀಗಾಗಿ ಇದು ದೋಷ ಆ್ಯಕ್ಚುಲಿ ಇಲ್ಲ ಇಲ್ಲಿ. ನೀ ದೋಷ ಇದೆ ಅಂತ ತೋರಿಸ್ತಾ ಇದೆಯಾ, ಅದನ್ನು ಅಟೆಂಡ್ ಆಗೋಣ. ಆ್ಯಕ್ಚುಲಿ ಇದು ದೋಷ ಇಲ್ಲ, ಯಾಕಂದರೆ ಮುಂಚಿತವಾಗಿ ಇದೇ ಸಮಸ್ಯೆ ಬಂದಿತ್ತು, ಪರಿಹಾರವನ್ನು ತೋರಿಸಿದ್ದೀವಿ. ಇಲ್ಲಿ ಮುಂದೆ ವಿವರಿಸ್ತಾರೆ ನೋಡ್ರಿ. ಸ್ವಪ್ನವತ ಆತ್ಮ ಮಾಯಾ ವಿಸರ್ಜಿತಾಹ. ಏನು ಜೀವರಾಶಿಗಳು? ಈ ಜೀವರಾಶಿಗಳು ಏನು? ಭಗವಂತನ ಮಾಯೆಯಿಂದ ಸೃಷ್ಟಿತವಾದದ್ದು. ಏಟೀನ್ತ್ ಎಲಿಫೆಂಟ್, ನೀವು ಎಲ್ಲಿ ತನಕ ತರುವುದಿಲ್ಲ ಅಲ್ಲಿ ತನಕ ಪ್ರಾಬ್ಲಮ್ ಸಾಲ್ವ್ ಆಗುವುದಿಲ್ಲ. ಸೊ ಇದು ಮಾಯಾ ತರಬೇಕಲ್ಲಿ. ಆತ್ಮಮಾಯ, ಆತ್ಮಮಾಯಾ ವಿಸರ್ಜಿತ. ಏನೇನು? ಘಟ ಆಕಾಶ ಉತ್ಪತ್ತಿ ಭೇದಾದಿವತ ಜೀವಾನಾಂ ಉತ್ಪತ್ತಿ ಭೇದಾದಿ ಸ್ವಪ್ನವತ್. ಆತ್ಮಮಾಯ ಅಂದ್ರೆ ಏನು ಮೊದಲು ಅದನ್ನು ಗುರುತಿಸಿ. ಈಶ್ವರ ಮಾಯ ಅಲ್ಲಿ ಇಲ್ಲಿ ಸ್ವಲ್ಪ ನಮಗೆ ಕೇಳಿ ಗೊತ್ತು. ಆತ್ಮಮಾಯ ಅಂದ್ರೆ ಆತ್ಮಮಾಯ ಅಂದ್ರೆ ಏನು? ಹ ಅಜ್ಞಾನ, ಅರಿವಿಲ್ಲದೆ ಇರೋದು ಅಂತ ಕನ್ನಡದಲ್ಲಿ ಹೇಳಿದ್ರು. ಅಜ್ಞಾನ ಅಂತ ನೀವು ಸಂಸ್ಕೃತ ಹೇಳಿದ್ರಿ. ಆತ್ಮ ಮಾಯ ಅಂದ್ರೆ ಏನು? ಅಲ್ಲೇ ಇದೆ ನೋಡ್ರಿ, ಆತ್ಮ ಮಾಯ ಸ್ವಪ್ನವತ ವಿಸರ್ಜಿತ. ಆತ್ಮ ಮಾಯ ಅಂದ್ರೆ ಸ್ವಪ್ನ. ಯಾಕೆ ಹೇಳ್ರಿ? ಸ್ವಪ್ನಕ್ಕೆ ಉಪಾದಾನ ಏನು? ಇಂಡಿವಿಜುವಲ್ ಕನಸಿಗೆ ಉಪಾದಾನ ಏನು? ನಾನು ಅನ್ನು ನಾನು. ಹೌದಾ? ನಿಮಿತ್ತ ಯಾರು? ಉಪಾದಾನವು ನಾನೇ, ನಿಮಿತ್ತವು ನಾ, ಮಾಯ ತಾನೆ. ಹಾಗಾದ್ರೆ ಅದು ಯಾರ ಮಾಯ? ಅದಕ್ಕೆ ನನ್ನ ಕನಸು ನಿಮಗೆ ಯಾರಿಗೂ ಕಾಣಿಸೋದಿಲ್ಲ. ನನ್ನ ಕನಸು ನಿಮಗೆ ಯಾರಿಗೂ ಕಾಣಿಸೋದಿಲ್ಲ, ನಿಮ್ಮ ಕನಸು ನನಗೆ ಕಾಣಿಸೋದಿಲ್ಲ. ಯಾಕೆ? ಅದು ನಿಮ್ಮ ಮಾಯ, ಇದು ನನ್ನ ಮಾಯ. ಅವರವರು ಅವರವರ ಕನಸನ್ನು ಅವರವರ ಮಾಯೆಯಿಂದಲೇ ಹುಟ್ಟಾಕ್ಕೊಳ್ತಾರೆ. ಹಾ, ಆದರೆ ಈಶ್ವರ ಮಾಯ ಹಾಗಲ್ಲ. ಲೋಟ, ಗ್ಲಾಸ್, ಇದು ಮಾಯ. ಅದಕ್ಕೆ ಎಲ್ರಿಗೂ ಒಂದೇ ಥರ ಕಾಣಿಸ್ತದೆ. ಯಾಕೆ ಕಾಣಿಸ್ತದೆ? ಡಿಫ್ರೆನ್ಸ್ ಗೊತ್ತಾಯ್ತಾ? ಹೀಗಾಗಿ ನಾವು ಕೆಲವು ಕಡೆ ಹೇಳಿದ್ದೀವಿ, ಹೇಗೆ ಇಂಡಿವಿಜುವಲ್ ಕನಸುಗಳು, ಹಾಗೆ ಈ ಸೃಷ್ಟಿ ಕೂಡ. ಇದು ಯಾರ ಕನಸು? ಇದು ಈಶ್ವರನ ಕನಸು. ಪ್ರಾಬ್ಲಮ್ಸ್ ಎಲ್ಲ ಜರ್ರ ಅಂತ ಇಳಿತಾವೆ ನೋಡ್ರಿ. ಇದ್ದಲ್ಲೇ ಕೊಲ್ಯಾಪ್ಸ್ ಆಗಿಬಿಡ್ತಾವೆ ಎಲ್ಲ ಪ್ರಾಬ್ಲಮ್ಸ್ಗಳು. ಎಲ್ಲದ ಯಾವ ಪ್ರಾಬ್ಲಮ್ ನೀವು ಮಾತಾಡ್ತೀರಿ? ಯಾವ ಸಮಸ್ಯೆಯನ್ನು ನೀವು ಮಾತಾಡ್ತಾ ಇದ್ದೀರಿ? ಇಲ್ಲ, ಕ್ಯಾನ್ಸರ್ ಆಗಿದೆ. ಎಲ್ಲಿ ಆಗಿದೆ? ಈಶ್ವರನ ಕನಸಿನಲ್ಲಿ ಕ್ಯಾನ್ಸರ್. ಆ ಕ್ಯಾನ್ಸರ್ ಆಗಿದೆ ಅಂತ ನೋಡೋನು ನಾನೇ ಇದ್ದೀನಿ. ನಾನು ಅದೇ ಕನಸಿನಲ್ಲೇ ಇದ್ದೀನಿ. ಯಾವ ಕನಸಿನಲ್ಲಿ? ಈಶ್ವರನ ಕನಸಿನಲ್ಲೇ ಇದ್ದೀನಿ. ಇದು ಗೌಣಾರ್ಥ. ಈ ವಾಕ್ಯಗಳನ್ನು ಶ್ರುತಿ ಏನು ಉದ್ದಕ್ಕೆ ಹೇಳ್ತಾ ಹೋಗ್ತದೋ ಇದು ಗೌಣಾರ್ಥದಲ್ಲಿ ಹೇಳಿದೆ. ಮುಖ್ಯ ಅರ್ಥ ಏನು? ಏಕಮೇವ ಅದ್ವಿತೀಯಂ ಬ್ರಹ್ಮ. ಸೃಷ್ಟಿಯ ಪೂರ್ವದಲ್ಲಿ ಇತ್ತು, ಈಗೂ ಹಾಗೇ ಇದೆ, ಎಂದೆಂದಿಗೂ ಹಾಗೇ ಇದೆ. ಅದು ಮಾತ್ರ ಅದ್ವಿತೀಯ ಬ್ರಹ್ಮ. ಇದು ತಾತ್ಪರ್ಯ, ಮುಖ್ಯ ಅರ್ಥ. ನಾವು ಮಾಯೆಯ ಹಿಡಿತದಲ್ಲಿ ಸಿಲುಕಿಕೊಂಡಿರುವ ನಾವು ಚಂದ ಕನಸು ಬಿದ್ದಿರುತ್ತದೆ, ತುಂಬ ಆಕರ್ಷಣೀಯವಾದ ಕನಸು, ತುಂಬ ಸುಂದರವಾದ ಕನಸು. ಆ ಕನಸು ಎಷ್ಟರ ಮಟ್ಟಿಗೆ ಅವನು ಆ ಕನಸಲ್ಲಿ ಇರ್ತಾನೆ ಅಂದರೆ, ಎಚ್ಚರ ಆಗಿದೆ ಆದರೆ ಕನಸಿನ ಕಂಟಿನ್ಯೂಟಿಯಿಂದ ಹೊರಗೆ ಬರಲಿಕ್ಕೆ ತಯಾರಿಲ್ಲ. ಅದಷ್ಟು ಆಕರ್ಷಣೀಯವಾಗಿತ್ತದು, ಹೊರಗೆ ಬರಲಿಕ್ಕೆ ತಯಾರಿಲ್ಲ. ಹಂಗಿದೆ ಇದು. ನಾವೆಲ್ಲ ಕನಸು ಅಂತ ತಿಳ್ಕೊಂಡ್ಬಿಟ್ಟೆ. ಆ ಕನಸಿನ ಕಂಟಿನ್ಯೂಟಿಯಿಂದ ಹೊರಬರಲಿಕ್ಕೆ ಸಿದ್ಧರಿಲ್ಲ. ಎಷ್ಟು ಜನ್ಮದ ಹಿಡಿತಾ ಇರ್ಬೋದು. ಎರಡು ನಿಮ್ಮ ಎದುರಿಗೆ ಇವೆ. ಈಗ ಶಾಸ್ತ್ರವು ನಿಮ್ಮ ಎದುರಿಗಿದೆ, ದೃಷ್ಟಾಂತವೂ ನಿಮ್ಮ ಎದುರಿಗಿದೆ. ಹೊರಗೆ ಬಂದರೂ ಅದರಂತನೇ ಸಿದ್ಧ ಮಾಡಬೇಕು ಅಂತ ಹೊಂಟವರಿದ್ದಾರೆ. ಇಲ್ಲ, ಬ್ರಹ್ಮಚಾರಿ ಇದ್ದ. ಜಾತಕದೊಳಗೆ ಸಿದ್ಧ ಆಗಿತ್ತು. ಏನು ಸಿದ್ಧ ಆಗಿತ್ತು? ಇವನಿಗೆ ಮದುವೆ ಆಗ್ತದೆ ಅಂತ. ಜಾತಕದಲ್ಲೇ ಮದುವೆ ಆಗ್ತದೆ ಅಂತ ಸಿದ್ಧ ಆಗಿದ್ದಕ್ಕೆ ಇವನು ಮದುವೆ ಮಾಡ್ಕೊಳಿಕ್ಕೆ ಹೊಂಟ. ಇವನು ಯಾಕೆ ಹೊಂಟ ಅಂದ್ರೆ ಮದುವೆ ಆಗ್ಬೇಕು ಅಂತ ಹೊಂಟವನಲ್ಲ, ಜಾತಕವನ್ನು ಅವನು ಸಿದ್ಧ ಮಾಡ್ಬೇಕಾಗಿದೆ. ಹಾ, ಸುಳ್ಳು ಮಾಡ. ಸಿಕ್ಕಾಕೊಂಬಿಟ ದಾಟಿ ಹೋಗ್ಬಿಡ್ತಿತ್ತು. ಅವನು ಏನೋ ದೀಡ್ ಪಂಡಿತ್ ನಂಗೆ ಜಾತಕದಿಂದ ಸುಳ್ಳು ಮಾತಾಡ್ತದೆ. ಛ, ಅಲ್ಲೋ ನಿನಗೆ ಮದುವೆ ಮನಸ್ಸಿಲ್ಲ. ನನಗೆ ಮದುವೆ ಮನಸ್ಸಿಲ್ಲ ಅಂದ್ರೆ ಏನಾಗ್ತದೆ? ಜಾತಕದ ಸುಳ್ಳು ಆಗ್ತೇನೆ. ಅದು ಹಂಗೆ ಕೆಲವು ಜನ ಅದನ್ನು ಸಿದ್ಧ ಮಾಡ್ಲಿಕ್ಕೆ ಹೊಂಟಾರೆ, ಪ್ರಸಿದ್ಧ ಮಾಡ್ಲಿಕ್ಕೆ ಹೊಂಟಾರೆ. ವಾಸ್ತವಿಕವಾಗಿ ಈಶ್ವರ ಸೃಷ್ಟಿಯಲ್ಲಿ ಭಾರಿ ಭಾರಿ ಜಿಜ್ಞಾಸ ಮಾಡಿ ಇದು ಈಶ್ವರ ಸೃಷ್ಟಿ ಅಂತ ಸ್ಪಷ್ಟ ಮಾಡಿಕೊಳ್ಳುವುದರಲ್ಲಿ ಫಲ ಇದೆ. ಏನು ಫಲ ಇದೆ ಅಂದರೆ, ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ನಾನು ಕರ್ತನೂ ಅಲ್ಲ, ನಾನು ಭೋಗ್ತಾನೂ ಅಲ್ಲ. ನಾನು ಮಾಡಿದೆ ಅನ್ನೋದು ಭ್ರಮೆ, ಯಾಕೆಂದ್ರೆ ಇದು ಈಶ್ವರನ ಮಾಯೆಯಲ್ಲಿ ಬರ್ತದೆ. ಸೊ ವ್ಯಕ್ತಿಗತವಾಗಿ ಎಷ್ಟು ಮಟ್ಟಿಗೆ ನಾವು ಇದನ್ನ ಫಲಾನುಭವಿಗಳಾಗಬಹುದು ಅಂತಂದ್ರೆ, ತಕ್ಕ ಮಟ್ಟಿಗೆ ರಿಲೇಟಿವ್ಲಿ ಅಹಂಕಾರದಿಂದ ಮುಕ್ತನಾಗ್ಬೋದು. ಆತ್ಮಜ್ಞಾನ ಆಗುವುದಿಲ್ಲ. ಈ ಮಾಯೆಯಲ್ಲಿ ಒಂದು ಸುಂದರವಾದ ಒಂದು ಪಾತ್ರ ಇದೆ. ಅದು ಗುರು ಅಂತೇಳಿ ಆಚಾರ್ಯ. ಆಚಾರ್ಯರ ವಾಕ್ಯಗಳು ಇರ್ತವೆ, ಅವಕ್ಕೆ ಮೆಥಡಾಲಜಿ ಕ್ರಮ ಅಂತ ಹೇಳ್ತಾರೆ. ಅಧಿಕಾರಿ ಶಿಷ್ಯ ಅಂತ ಇರ್ತಾರೆ. ಪಾರ್ಟ್ ಆಫ್ ದಿ ಡ್ರೀಮ್ ಆದರೆ ಕಾಮ ಕರ್ತಾರೆ. ಇದು ಎಚ್ಚರ ಮೂಡಿಸ್ತದೆ. ಹೇಗಪ್ಪ, ಕಾಡು ಅರಣ್ಯ, ಕನಸಿನ ಅರಣ್ಯ, ಇದರಲ್ಲಿ ಒಂದು ಕನಸಿನ ಸಿಂಹ, ನನ್ನನ್ನು ಬೆನ್ನತ್ತಿದೆ, ನಾ ಓಡ್ತಾ ಇದ್ದೇನೆ. ಸಿಂಹನೋ ಕನಸಿನದು, ಓಡೋರು ಯಾರು? ಕನಸಿನವನು. ಈಗ ಸಿಂಹ ಜಿಗಿತದೆ, ಗರ್ಜನೆ ಮಾಡಿ ಜಿಗಿತದೆ, ನಾನು ಬೀಳ್ತೇನೆ. ಕನಸಿನಲ್ಲಿ ಓಡ್ತಾ ಇರುವ ನಾನು ಬೀಳ್ತೇನೆ. ಎಚ್ಚರ. ಪ್ರಶ್ನೆ, ನನ್ನನ್ನು ಯಾರು ಎಚ್ಚರ ಮಾಡಿದ್ರು? ಎಚ್ಚರವು ನನ್ನನ್ನು ಎಚ್ಚರ ಮಾಡ್ತು, ಕನಸು ನನ್ನನ್ನು ಎಚ್ಚರ ಮಾಡ್ತು. ಎಚ್ಚರವು ನನ್ನನ್ನು ಎಚ್ಚರ ಮಾಡುವ ಅವಶ್ಯಕತೆ ಇಲ್ಲ, ಅದಕ್ಕೆ ನಾನು ಎಚ್ಚರನೇ ಇದ್ದೇನೆ. ಆದ್ರೆ ನಾನು ಈಗ ನನ್ನ ವಾಸ್ತವಿಕತೆ ಏನಂದ್ರೆ ನಾನು ಕನಸುಗಾರ. ಕನಸನ್ನು ಕಾಣ್ತಾ ಇರುವ ನನ್ನನ್ನು ಎಚ್ಚರ ಮಾಡಿದ್ಯಾರು? ಆ ಸಿಂಹದ ಗರ್ಜನೆ. ಇದು ದಷ್ಟಪುಷ್ಟವಾದ ಕಾಡು ಸಂಸಾರ. ಈ ಕಾಡಿನಲ್ಲಿ ದಾರಿ ತಪ್ಪಿ ನಾವು ಹೋಗ್ತಾ ಇದ್ದೀವಿ. ಕಾಡು ಪ್ರಾಣಿಗಳು ಬೇರೆ ನಮ್ಮನ್ನು ಬೆನ್ನತ್ತಿವೆ. ಯಾರು ದುಃಖ ಕೊಡ್ತಾರೆ, ಯಾರು ನೋವು ಕೊಡ್ತಾರೆ, ಯಾರು ಅವಮಾನ ಮಾಡ್ತಾರೆ, ಯಾರು ಕಳ್ತನ ಮಾಡ್ತಾರೆ, ನಮ್ಮ ಮನಃಶಾಂತಿಯನ್ನು ಕದಲಾಡಿಬಿಟ್ಟ. ಅಕಸ್ಮಾತ್ ಪೂರ್ವ ಪುಣ್ಯದಿಂದ, ಸುಕೃತದ ಫಲದಿಂದ ಒಂದು ಸಿಂಹ ಭೇಟಿ ಆಗ್ತದೆ. ಆ ಸಿಂಹ ಏನು ಮಾಡ್ತದೆ? ಗರ್ಜನೆ ಮಾಡ್ತದೆ. ಏನಂತ ಗರ್ಜನೆ ಮಾಡ್ತದೆ? ತತ್ವಮಸಿ ತತ್ವಮಸಿ, ಓಡ್ಬೇಡ, ಹೀರಿಯಾಗಬೇಡ, ಹಂಜಬೇಡ, ಹಳಕಬೇಡ, ಯುದ್ಧಸ್ವ ಭಾರತ. ಗರ್ಜನೆ ಮಾಡ್ತದೆ. ಆ ಗರ್ಜನೆ ಮಾಡಿಕೊಳ್ಳಿ. ಆ ಗರ್ಜನೆಯ ಫಲ ಏನು? ಏನು ಹೆಚ್ಚಿನ ನಾನು ಅರಿವೇ ನಾನು ಅಂದ್ರೆ, ಆಚಾರ್ಯನೂ ಪಾರ್ಟ್ ಆಫ್ ದಿ ಡ್ರೀಮ್, ಆಚಾರ್ಯನ ಉಪದೇಶವೂ ಪಾರ್ಟ್ ಆಫ್ ದಿ ಡ್ರೀಮ್. ಆದರೆ ಓ ಅಂತ ಎದ್ದು ಕೂತ್ಕೊಂಡಲ್ಲ, ಇಟ್ ಈಸ್ ನಾಟ್ ಪಾರ್ಟ್ ಆಫ್ ದಿ ಡ್ರೀಮ್, ಇದು ನನ್ನ ಸ್ವರೂಪದ ಇರವು. ಭಗವಂತನ ಮಾಯೆ, ಆ ಪರಮೇಶ್ವರನ ಮಾಯ ಹೌದಲ್ಲ. ಈ ಮಾಯೆಯಲ್ಲಿ ಅವರು ಉದಾಹರಣೆ ಕೊಡ್ತಾರೆ, ಘಟಾಕಾಶ ಮಠಾಕಾಶ ಪಟಾಕಾಶ. ಆಕಾಶ ಮಾಯ ಅಲ್ಲ, ಘಟಾಕಾಶ. ಆಕಾಶ ಮಾಯ ಅಲ್ಲ, ಘಟಾಕಾಶ ಮಾಯ. ಗೊತ್ತದ್ರಿ? ಆಕಾಶ ಮಾಯ ಅಲ್ಲ, ಬಯಲಾಕಾಶ ಮಾಯ, ನೀಲಿ ಆಕಾಶ ಮಾಯ, ಕಲರ್ಫುಲ್ ಆಕಾಶ ಮಾಯ, ದುಂಡಗಿದೆ ಆಕಾಶ ಮಾಯ, ಆಕಾಶ ಮಾಯ. ಹಾಗಾದರೆ ಕನಸಿನ ಭಾಗವಾಗಿ ಇವೆಲ್ಲವೂ ನಮಗೆ ಲಭ್ಯ ಇವೆ. ಏನೆಲ್ಲ ಲಭ್ಯ ಇವೆ? ಘಟಾಕಾಶ ಹೌದ, ಸಂಘಾತ ಘಟಾಕಾಶ ಉತ್ಪತ್ತಿ ಭೇದಾಧಿವತ. ಹೇಗೋ ಹಾಗೆ ಇಲ್ಲಿ ಕೂಡ ಕನಸಿನ ಒಂದು ಭಾಗವಾಗಿ ಜೀವಾತ್ಮರುಗಳು ಜೀವಾನಾಂ ಉತ್ಪತ್ತಿ ಭೇದಾದಿಹಿ. ಸರಿ ಹೋಯ್ತಾ? ಈ ದೃಷ್ಟಿಯಿಂದ ಉತ್ಪತ್ತಿ ಭೇದಗಳನ್ನು ಶ್ರುತಿಯಲ್ಲಿ ಹೇಳಲಾಗಿದೆ. ಯಾವ ದೃಷ್ಟಿ? ಈಗ ಗೌಣ ದೃಷ್ಟಿಯಿಂದ ಮೇಲೆ ನಾವು ವಿವರಿಸಿದಂತೆ ಗೌಣ ದೃಷ್ಟಿಯಿಂದ ಉತ್ಪತ್ತಿಯ ವಿಚಾರಗಳನ್ನು ಸೃಷ್ಟಿಯಲ್ಲಿ ಹೇಳಲಾಗಿದೆ. ಇತಿ ಉತ್ಪತ್ತಿ ಭೇದಾದಿ ಶ್ರುತಿಭ್ಯಃ ಆಕೃಷ್ಯ ಇಹ ಪುನಃ ಉತ್ಪತ್ತಿ ಶ್ರುತೀನಾಂ ಐದಂ ಪರ್ಯ ಪ್ರತಿಪಿಪಾದಯಿಷಯ ಉಪನ್ಯಾಸಃ. ಉತ್ಪತ್ತಿ ಭೇದಗಳಿಗೆ ಐದಂ ಈಸ್ ಇದಂ, ಐದಂ ಒಂದು ಶಬ್ದ ಇದೆಯಲ್ಲ, ಇದಂ ಏನಿದಂ, ಇದಂ ಪರ್ಯ ಪ್ರತಿಪಿಪಾದಯಿಷಯ ಉಪನ್ಯಾಸ. ಇವುಗಳನ್ನು ಇನ್ನೂ ಹೆಚ್ಚು ಸ್ಪಷ್ಟಪಡಿಸಲಿಕ್ಕಾಗಿ, ತಾತ್ಪರ್ಯವಾಗಿ ಸ್ಪಷ್ಟವಾಗಿ ತಿಳಿಸಲಿಕ್ಕಾಗಿ ನಾವು ಈ ವಿಚಾರವನ್ನು ಮತ್ತೆ ಇಲ್ಲಿ ತೆಗೆದುಕೊಂಡಿದ್ದಾಗಿದೆ. ಏನು ಇನ್ನು ಸ್ಪಷ್ಟಪಡಿಸಬೇಕಾಗಿದೆ? ಸೃಷ್ಟಿಯ ವಿಚಾರದಲ್ಲಿ ಏನು ಶ್ರುತಿಗಳು ವಾಕ್ಯಗಳನ್ನು ಭೇದ ವಾಕ್ಯಗಳನ್ನು ಹೇಳಿವೆಯೋ ಅವುಗಳು ಗೌಣಾರ್ಥವೇ. ಗೌಣಾರ್ಥ ಆದ್ರೆ ಹೇಳಬೇಕು ಯಾಕೆ? ಪಾಯಿಂಟ್ ಟು ಬಿ ನೋಟೆಡ್. ಗೌಣಾರ್ಥ ಅಂತಾಗಿದ್ರೆ ಹೇಳಬೇಕಲ್ಲ ಯಾಕೆ? ಬೇಡ ಬಿಟ್ಬಿಡಿ, ಬ್ರಹ್ಮ ಒಂದು ಸತ್ಯ, ಬ್ರಹ್ಮನನ್ನ ಹೇಳ್ರಿ, ಸೈಲೆಂಟ್ ಆಗಿಬಿಡ್ತೀರಿ, ಏನು ಹೇಳಲಿಕ್ಕೆ ಏನು ಇಲ್ಲೇ ಇಲ್ಲ. ರೆಫರೆನ್ಸ್ಗಳನ್ನು ತಗೊಂಡ್ರೆ ಬ್ರಹ್ಮನನ್ನು ಹೇಳಲಿಕ್ಕೆ ಆಗ್ತದೆ. ಅದಕ್ಕಾಗಿ ಈ ಶ್ಲೋಕ ಬಂದಿದೆ. ಮೃಲ್ಲೋಹ ವಿಸ್ಫುಲಿಂಗಾದೈಹಿ ಸೃಷ್ಟಿರ್ಯಾಚೋದಿತಾನ್ಯಥಾ ಉಪಾಯಸ್ಸೋವತಾರಾಯ ನಾಸ್ತಿ ಭೇದ ಖಚಂಚನ. ಮೃಲ್ಲೋಹ ವಿಸ್ಫುಲಿಂಗಾದ್ಯೈಹಿ ಸೃಷ್ಟಿರ್ಯಾಚೋದಿತಾನ್ಯಥಾ ಉಪಾಯಸ್ಸೋವತಾರಾಯ ನಾಸ್ತಿ ಭೇದ ಕಥಂಚನ. ಸೃಷ್ಟಿಯನ್ನು ವಿವರಿಸಲಿಕ್ಕೆ ನಮಗೆ ಅನೇಕ ಉದಾಹರಣೆಗಳು, ದೃಷ್ಟಾಂತಗಳು ಇವೆ. ಸಜಾತೀಯ ವಿಜಾತೀಯ ಸ್ವಗತ ಭೇದ, ಇದು ಒಂದು ದೃಷ್ಟಿಕೋನ ಸೃಷ್ಟಿಯನ್ನು ಹೇಳಲಿಕ್ಕೆ. ಉದ್ಭಿಜ ಶ್ವೇತಜ ಅಂಡಜ ಗರ್ಭಜ, ಇನ್ನೊಂದು ದೃಷ್ಟಿ ಸೃಷ್ಟಿ ಇದೆ ಅಂತ ಹೇಳಲಿಕ್ಕೆ. ಹಾಗೆ ಸೃಷ್ಟಿಯ ವಿಚಾರಣೆ ತಿಳಿಸಿ ಹೇಳಲಿಕ್ಕೆ ನಮಗೆ ಅನೇಕ ದೃಷ್ಟಿಗಳು ಲಭ್ಯ ಇವೆ. ಅದರಲ್ಲಿ ಒಂದನ್ನು ಇಲ್ಲಿ ತೋರಿಸ್ತಾರೆ. ಮೃತ್ ಲೋಹ ವಿಸ್ಫುಲಿಂಗಾದ್ಯೈಹಿ ಇತ್ಯಾದಿ ದೃಷ್ಟಾಂತಗಳಿಂದ. ಮೃತ್ ಅಂದರೆ ಮಣ್ಣು, ಲೋಹ ಅಂದರೆ ಕಬ್ಬಿಣ, ವಿಸ್ಫುಲಿಂಗ ಅಂದರೆ ಕಿಡಿ. ಏನಾಗಿದೆ? ಇವಷ್ಟೇ ಅಲ್ಲ, ಇನ್ನೂ ಅನೇಕ ದೃಷ್ಟಾಂತಗಳಿಂದ ಸೃಷ್ಟಿ ಯಾಚೋದಿತ, ಸೃಷ್ಟಿಯನ್ನು ತಿಳಿಸಿ ಹೇಳಲಾಗಿದೆ. ಸಮಯ ಇತ್ತು, ನಾಲ್ಕಾರು ಎಕ್ಸಾಂಪಲ್ ಹೇಳಿದರು ಅನ್ನುವುದು ಸಿದ್ಧಾಂತ ಅಲ್ಲ. ಇಷ್ಟೊಂದು ಎಕ್ಸಾಂಪಲ್ ಯಾಕೆ ಹೇಳಬೇಕು? ಆ ಎಕ್ಸಾಂಪಲ್ ಇಷ್ಟು ವಿವರಣೆ ಯಾಕೆ ಕೊಡಬೇಕು? ವಿವರಿಸ್ಬೇಕು ಯಾಕೆ? ಅವುಗಳ ಜೊತೆಗೆ ದೃಷ್ಟಾಂತದ ಜೊತೆಗೆ ಕಥೆಗಳನ್ನು ಸೇರಿಸ್ಬೇಕು ಯಾಕೆ? ಸಾಕಷ್ಟು ಟೈಮ್ ಇತ್ತು, ಅದಕ್ಕೆ ಮಾಡಿದರು. ಟೈಮ್ ಹತ್ತಲ್ಲ, ಹಾಗಾದ್ರೆ ಏನು ಏನಕ್ಕೆ ಮಾಡಿದರು? ಉಪಾಯ ಅವತಾರಾಯ, ವಿಷಯವನ್ನು ಉಪಾಯವಾಗಿ ತಿಳಿಸಬೇಕಾಗ್ತದೆ. ರಿಸಲ್ಟ್ ಏನು ಹೇಳ್ತಾರೆ? ನಾಸ್ತಿ ಭೇದ, ಭೇದ ನಾಸ್ತಿ ಅಂದರೆ ಭೇದ ಸಹಿತವಾಗಿ ಇರುವವರ ಮಧ್ಯದಲ್ಲಿ ಭೇದ ಸಹಿತವಾದ ಉದಾಹರಣೆಗಳ ಮೂಲಕವಾಗಿ ಭೇದ ಸಹಿತವಾದ ಉಪದೇಶ, ಅಲ್ಲಿ ಕೂಡ ಭೇದ ಇದೆ, ಗುರು ಶಿಷ್ಯ ಭೇದ, ಇಷ್ಟೆಲ್ಲವನ್ನು ಇಟ್ಟುಕೊಂಡು ಅವುಗಳ ಉದಾಹರಣೆಗಳನ್ನು ತೆಗೆದುಕೊಂಡು ದೃಷ್ಟಾಂತವನ್ನು ತೆಗೆದುಕೊಂಡು ನಮಗೆ ಏನು ಮಾಡಬೇಕಾಗಿದೆ ಅಂದರೆ ಉಪಾಯದಿಂದ, ಯಾಕಂದರೆ ಭೇದರಹಿತನ ಭೇದದಿಂದ ಕೂಡಿದ ನಾನು ಭೇದರಹಿತನು ಅಂತ ಒಪ್ಪಿಕೊಳ್ಳೋದಷ್ಟು ಸುಲಭ ಅಲ್ಲ. ನಾನು ಯಾರು? ಭೇದ ಸಹಿತ. ಅವರು ನಾನಲ್ಲ, ಇವರು ನಾನಲ್ಲ, ಅವ್ರ ಹಂಗೆ ನಾನಿಲ್ಲ, ಇವ್ರ ಹಂಗೆ ನಾನಿಲ್ಲ, ನಾನೇ ಬೇರೆ, ಅವರೇ ಬೇರೆ, ಅವರೇ ಬೇರೆ, ಎಲ್ಲರೂ ಬೇರೆ ಬೇರೆ, ಲಿಂಗಾಯತರು ಬೇರೆ, ವೀರಶ ಬೇರೆ, ಬ್ರಾಹ್ಮಣರು ಬೇರೆ, ಲಿಂಗಾಯತರು ಬೇರೆ, ಮತ್ತೆ ಅದನ್ನು ಬರ್ತದೆ ಮುಂದಿನ. ಬ್ರಾಹ್ಮಣ ಧರ್ಮ ಹುಟ್ಟಲಿಕ್ಕೆತ್ತದಾಗಲೇ ಅವ್ರಿಗಷ್ಟೇ ಯಾಕೆ ಫೆಸಿಲಿಟಿ? ನಮ್ಮನ್ನು ಅನೌನ್ಸ್ ಮಾಡ್ರಿ. ಏನಂತ ಒಂದು ಮೆಸೇಜ್ ಭಾಳ ಚಂದಿತ್ತು ಇವತ್ತು. ಹೋಲ್ ವರ್ಲ್ಡ್ನೊಳಗೆ, ಬಹುಶಃ ಇಂಡಿಯಾದ ಹೋಗಿರ್ಬೇಕು, ಪಾರ್ಸೀಸ್ ಬರೀ 1% ಇದ್ದಾರೆ. ಪಾರ್ಸೀಸ್ ಒಂದು 1%, ಮೈನಾರಿಟಿ ಅಂತ ಕ್ಲೇಮ್ ಮಾಡಿಲ್ಲ, ಯಾವ ಫೆಸಿಲಿಟಿಯನ್ನು ಕೇಳ್ಕೊಂಡಿಲ್ಲ, ಸರ್ಕಾರದಿಂದ ಯಾವುದೇ ಸೌಲಭ್ಯಗಳನ್ನು ಬಯಸಿಲ್ಲ. ಮತ್ತೆ ಭಯೋತ್ಪಾದಕರಿಲ್ಲ, ಕೊಲೆಗಡಕರಿಲ್ಲ, ಹೋಲ್ ಪಾರ್ಸಿ ಜನಾಂಗದೊಳಗೆ ಯಾರಿಗೂ ಮೋಸ ಮಾಡೋದಿಲ್ಲ, ಯಾರಿಗೂ ವಂಚನೆ ಮಾಡೋದಿಲ್ಲ, ಯಾರಲ್ಲಿಯೂ ಜಗಳ ಮಾಡೋದಿಲ್ಲ, ಸರ್ಕಾರದ ಜೊತೆ ಮಾಡೋದಿಲ್ಲ, ಸಮಾಜದ ಜೊತೆ ಜಗಳ ಇಲ್ಲ, ಕ್ಲೇಮ್ ಇಲ್ಲ. ಕ್ಲೇಮ್ ಅಂದರೆ ಈ ಸೈಟ್ ನಮಗೆ ಕೊಡ್ರಿ, ಇದು ನಮ್ಮ ಹಕ್ಕು, ಏನೂ ಇಲ್ಲ, ಹಕ್ಕು ಸಾಧಿಸೋದಿಲ್ಲ. ಆದರೂ ಸಕ್ಸಸ್ಫುಲ್ ಆಗಿ ಬಾಳಿದ್ದಾರೆ ಪರ್ಸಿಸ್, ಆದರೂ ಕೂಡ ಯಶಸ್ವಿಯಾಗಿ ಬಾಳಿದ್ದಾರೆ. ದಾದಾಬಾಯಿ ನವರೋಜಿ, ರತನ್ ಟಾಟಾ, ಹಾಂ, ನನಗೆ ಇವತ್ತು ಗೊತ್ತಾಯ್ತು, ರತನ್ ಟಾಟಾ ಇಸ್ ಪರ್ಸಿ. ಆಮೇಲೆ ಗಡ್ರೇಜ್, ಅದ್ವಾನಿ ಅವರಲ್ಲ, ಲಾಲ್ವಾನಿ ಅದ್ವಾನಿ ಇವರೆಲ್ಲ, ಇದು ಅಂದರೆ ಇವರು ಪಾರ್ಸಿ ಅಲ್ಲ, ಇವರು ಸಿಂಧಿ. ಲಾಲ್ವಾನಿ ಅದ್ವಾನಿ ಅವರು ಭಾಳ ಇಲ್ಲ, ಹ್ಞೂ, ಆದರೆ ಇವರು ಮಾತ್ರ ಭಾರಿ ಕಮ್ಮಿ ಇದ್ದಾರೆ, ಬಾರಿ 1% ಅಂದರೆ. ನನಗೆ ನೀವು ಅವಕಾಶ ಕೊಟ್ಟಿದ್ದಾರೆ ಹೇಳ್ತೀನಿ, ಭಾರತ ದೇಶದಲ್ಲಿ ಅತ್ಯಂತ ಪವಿತ್ರವಾದ ಸಮಾಜ ಯಾವುದು ಅಂದರೆ ಪಾರ್ಸಿ ಅಂತ ಹೇಳ್ತೀನಿ. ಅತಿ ಪವಿತ್ರ, ಅದನ್ನ ಕ್ಲೇಮ್ ಕೂಡ ಮಾಡೋದಿಲ್ಲ ಅವರು. ವೆರಿ ನೈಸ್. ಯಾಕೆ ಉದಾಹರಣೆ ಕೊಟ್ಟೆ? ಅದು ಉತ್ಪ್ರೇಕ್ಷ ಆಗಲಿಕ್ಕಿಲ್ಲ, ನಾಳೆ ಬ್ರಾಹ್ಮಣರು ಕೂಡ ನಾವು ಮೈನಾರಿಟಿ ಅಂತ ಅನೌನ್ಸ್ ಮಾಡ್ರಿ. ಹ್ಮ್, ಕೇಳ್ಕೊತಿದ್ದಾರೆ. ದಿವಾಳಿ ದಿವಾಳಿ ಅದು ಹೋಗ್ತದೆ. ಸೋ ಏನು ಈ ಭೇದಗಳು ಸೃಷ್ಟಿತವಾಗಿವೆ ಇವೆಲ್ಲ ಉಪಾಯ. ಏನಕ್ಕೆ ಉಪಾಯ? ಅವತಾರಾಯ, ತಾತ್ಪರ್ಯವಾಗಿ ನಮಗೇನು ಸಿದ್ಧ ಮಾಡಬೇಕಾಗಿದೆ ಮುಖ್ಯಾರ್ಥದಲ್ಲಿ, ಅದನ್ನು ಸಿದ್ಧ ಮಾಡ, ಅವತಾರ ಅಂದರೆ ಸಿದ್ಧ ಮಾಡೋದು, ಅದನ್ನು ಸಿದ್ಧ ಮಾಡೋದಕ್ಕಾಗಿ ನಾವು ಈ ಉಪಾಯಗಳನ್ನು ಅನುಸರಿಸಿದೆ. ನಾವು ಅಂದರೆ ಶಾಸ್ತ್ರ, ಶಾಸ್ತ್ರ ಈ ಉಪಾಯಗಳನ್ನು ಅನುಸರಿಸಿದೆ. ನಾಸ್ತಿ ಭೇದ ಕಥಂಚನ, ಅಲ್ಟಿಮೇಟ್ಲಿ ಏನು, ಒಟ್ಟ ಭೇದ ಎಲ್ಲೂ ಇಲ್ಲ. ಬ್ರಾಹ್ಮಣರು ಅನ್ನೋ ಭೇದನೂ ಕೇಳಬೇಡ್ರಿ, ಅವ್ರ ವೈಶ್ಯ ಅನ್ನೋ ಭೇದನೂ ಕೇಳಬೇಡ್ರಿ. ಎಲ್ಲ ಈಗ ಇದು ಸೀರಿಯಸ್ ಮಾತಲ್ಲಿ ಕೂತ್ಕೊಳ್ಳಿ. ಏನ್ ಮಾಡ್ತೀರಿ ನಾವು ಎಲ್ಲ ಏನ್ ಮಾಡ್ತೀವಿ ಅಂದ್ರೆ, ಎಲ್ಲ ಪೊಲಿಟಿಕಲ್ ಸ್ಟಂಟ್ ಸ್ವಾಮಿ ಅಂದ್ಬಿಡ್ತೀವಿ. ಆ ಪಾಲಿಟಿಕ್ಸ್ ಕ್ರಿಯೇಟ್ ಮಾಡಿದವ್ರು ಯಾರು? ಅದು ನಾವೇ. ಆ ಪೊಲಿಟಿಕಲ್ ಸ್ಟಂಟ್ ಅನ್ನು ಕ್ರಿಯೇಟ್ ಮಾಡಿದವ್ರು ಯಾರು? ಅದು ನಾವೇ. ಹೇ ಇಲ್ಲ, ಕೆಟ್ಟ ಜನ ಮೇಲ್ಗಡೆ ಹೋಗಿ ಕೂತ್ಕೊಂಡ ಅವ್ರ ಮೇಲೆ ತಂದು ಕುಡಿಸಿದವ್ರು ಯಾರು? ನಾವೇ. ಎನಿವೆ, ಭಾಷ್ಯ 156. ಮೃತ್ಲೋಹ ವಿಸ್ಫುಲಿಂಗಾದಿ ದೃಷ್ಟಾಂತ ಉಪನ್ಯಾಸೈಃ ಸೃಷ್ಟಿಃ ಯಾಚ ಉದಿತಾ ಪ್ರಕಾಶಿತಾ ಅನ್ಯಥಾ ಅನ್ಯಥಾ ಚ ಸಹ ಸರ್ವಃ ಸೃಷ್ಟಿ ಪ್ರಕಾರಃ ಜೀವ ಪರಮಾತ್ಮ ಏಕತ್ವ ಬುದ್ಧಿ ಅವತಾರಾಯ ಉಪಾಯ ಅಸ್ಮಾಕಂ. ಉಪನ್ಯಾಸಗಳಲ್ಲಿ ನಾವು ಕಾಣ್ತೀವಿ ಕೆಲವು ದೃಷ್ಟಾಂತಗಳನ್ನು, ಪ್ರಕಾಶಿತ ಕೆಲವು ದೃಷ್ಟಾಂತಗಳನ್ನು ನಾವು ಕಾಣ್ತೇವೆ. ಏನವು? ಮೃತ್ ಲೋಹ ವಿಸ್ಫುಲಿಂಗಾದಿ ದೃಷ್ಟಾಂತ ಉಪನ್ಯಾಸ ಕಾಣ್ತೇವೆ. ಸೃಷ್ಟಿಯಾಚ, ಈ ಪ್ರಕಾರವಾದ ಅನೇಕ ಭೇದಗಳಿಂದ ಕೂಡಿದಂತಹ ಸೃಷ್ಟಿ ಏನು ನಮಗೆ ಪ್ರಕಾಶಿತ, ಅಲ್ಲಲ್ಲಿ ಅಲ್ಲಲ್ಲಿ ಸ್ಪಷ್ಟಪಡಿಸಿದ್ದಾರೆ ಅಂತ ಅರ್ಥ. ಅನ್ಯಥಾ ಅನ್ಯಥಾಚ, ಅದು ಬಿಟ್ಟು ಇದು ಬೇರೆ, ಇದು ಬಿಟ್ಟು ಅದು ಬೇರೆ, ಅದು ಬಿಟ್ಟು ಅದು ಬೇರೆ. ಅನ್ಯಥಾ ಅನ್ಯಥಾಚ ಸರ್ವ ಸೃಷ್ಟಿ ಪ್ರಕಾರ, ಎಲ್ಲವೂ ಸೇರಿ ಇದು ಸೃಷ್ಟಿಯ ಪ್ರಕಾರ. ಏನು ಅಲ್ಟಿಮೇಟ್ಲಿ ಇದಕ್ಕೆ ಇದು ಇದಕ್ಕೆ ತಾತ್ಪರ್ಯ ಏನು? ನಾವು ಇಷ್ಟೆಲ್ಲ ಯಾಕೆ ಹೇಳಿದೀವಿ? ಜೀವ ಪರಮಾತ್ಮ ಏಕತ್ವ ಬುದ್ಧಿ ಅವತಾರಾಯ. ತಾತ್ಪರ್ಯ ಏನು? ಮುಖ್ಯಾರ್ಥ ಏನು? ಜೀವೇಶ್ವರರಲ್ಲಿ ಐಕ್ಯವನ್ನು ತೋರಿಸುವುದು ತಾತ್ಪರ್ಯ. ಅಸ್ಮಾಕಂ ಉಪಾಯ, ಇದು ಒಂದು ಸಣ್ಣ ಪ್ರಯತ್ನ, ಉಪಾಯಾತ್ಮಕವಾದ ಪ್ರಯತ್ನ. ಯಥಾ ಪ್ರಾಣ ಸಂವಾದಿ ವಾದಾದಿ ಅಸುರ ಪಾಪ್ಮ ವೇದಾಧ್ಯ ಆಖ್ಯಾಯಿಕ ಕಲ್ಪಿತ ಪ್ರಾಣವೈಶಿಷ್ಟ್ಯ ಬೋಧ ಅವತಾರಾಯ. ಒಂದು ಎಲ್ಲಿ ಅಂತ ಕೊಟ್ಟಿಲ್ಲ ಅವರು. ಶಾಸ್ತ್ರದಲ್ಲಿ ಒಂದು ಡಿಸ್ಕಷನ್ ಬರ್ತದೆ, ಪ್ರಾಣ ಸಂವಾದ. ಬೃಹದಾರಣ್ಯಕ್ಕೆ ನೆನಪಾಗಲಿಲ್ಲ ಅಂದ್ರೆ ಬೃಹದಾರಣ್ಯಕ್ಕೆ ಅಂತ ಹೇಳ್ಬಿಡ್ರಿ. ಬೃಹದಾರಣ್ಯಕದೊಳಗೆ ಒಂದು ಉದಾಹರಣೆ ಬರ್ತದೆ, ಏನು ಅಂದ್ರೆ, ಮಾತುಗಳು ಒಳ್ಳೆಯ ಮಾತುಗಳನ್ನ ಒಳ್ಳೆಯ ಸಂಘದಲ್ಲಿ ಮಾತಾಡ್ತಾರೆ, ಕೆಟ್ಟ ಮಾತುಗಳನ್ನ ಕೆಟ್ಟ ಸಂಘದಲ್ಲಿ ಮಾತಾಡ್ತಾರೆ. ನೀವು ನೋಡಿರ್ಬೋದು, ಎಲ್ಲ ಸನ್ಯಾಸಿಗಳು ಒಂದ ಅಂತ ಹೇಳ್ತೀರಿ ನೀವು, ಅದಕ್ಕಾಗಿ ಇದು ಮಾತು ಹೇಳ್ತಾ ಇದ್ದೀನಿ. ಕೆಲವು ಸನ್ಯಾಸಿಗಳು ಎಷ್ಟು ಅವಾಚ್ಯವಾದ ಮಾತುಗಳನ್ನು ಮಾತಾಡ್ತಾರೆ. ತಾಯಿ ಮೇಲೆ, ಮಕ್ಕಳ ಮೇಲೆ, ಅಣ್ಣನ ಮೇಲೆ, ಅದು ಅದು ಇಷ್ಟು ಹೊಲಸಂದ್ರೆ ಸನ್ಯಾಸಿಗಳು ಬಾಯಿಂದ ಬಂದ ಮಾತುಗಳು ಮತ್ತಂತ ಮಾತುಗಳು ಅಂತ ಕೂತ್ಕೊಂಡು ಕೇಳ್ತಿರ್ತಾರೆ. ಕಿವಿ ಮುಚ್ಕೊಂಡು ಹೋಗ್ಬಿಡ್ತೀರಿ ನೀವೆಲ್ಲ ಬೆಂಗಳೂರು ಮೈಸೂರಿನವ್ರು ಈ ಕಡೆ ಬಂದಿದ್ದಾರೆ, ಬರೋದೇ ಇಲ್ಲ ನಿಮ್ಮ ಲೋಕನೇ ಬೇರೆ ಅಂದ್ಬಿಡ್ತೀರಿ ನೀವು. ಕಿವಿ ಮುಚ್ಕೊಂಡು ಹೋಗ್ಬಿಡ್ತೀರಿ, ಭಾರಿ ಹೊಲಸು. ಇನ್ನೊಂದು ಸಾವಿರ ಜನ್ಮ ಹೋದರೂ ಏನು ತಗೊಂಡು ನಾಲ್ಗೆ ತಿಕ್ಕಿದ್ರು ಸಂಘ ಅಪ್ಪಿ ತಪ್ಪಿ ನೀವು ನನಗೆ ಪರೀಕ್ಷೆ ಮಾಡಿದ್ರು ನನ್ನ ಬಾಯಿಂದ ಬೈಗಳು ಬರುತ್ತಿಲ್ಲ. ಸಂಘ ಯಾವ ಸಂಘದಲ್ಲಿ ಬೆಳೆದ್ರಿ? ಈ ನಮ್ಮ ಮಕ್ಕಳು ನೋಡ್ರಿ, ಈ ಮಕ್ಕಳು ನನ್ನ ಬಾಯಿಂದ ಬರೋದು ಕೂತ್ಕೊಳ್ಳದೆ ಮಗನ ಅದೊಂದು ಬರ್ತದೆ, ಮಂಗ್ಯ ಅದೊಂದು ಎರಡ ಒಪ್ಕೋತೇನೆ ನಾನು. ಇವು ನನ್ನ ಮಕ್ಕಳವಲ್ಲ, ಇವು ಯಾವುದೋ ಹೊಸ ಹಾಸ್ಟೆಲ್ ಇಲ್ಲಿ ತೊಂದರೆ ಇಲ್ಲ. ಶುರು ಆದ ಮೂರು ತಿಂಗಳ ನಾಲ್ಕು ತಿಂಗಳಿಗಾಗಿ ಬೈಗಳ ಬಿಟ್ಬಿಡ್ತಾರೆ. ಅವರವರ ಇದ್ದಾಗ ಏನ್ ಮಾಡ್ತಾರೆ ಗೊತ್ತಿಲ್ಲ ನನಗೆ. ಬಟ್ ವ್ಯಾವಹಾರಿಕವಾಗಿ ಯಾವ ಬೈಗಳನ್ನು ಬಳಸೋದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲಿ ಸಂಘ ಹೌದಲ್ಲ, ಆ ವಾಕ್ ಸಂವಾದ ಚಾಪ್ಟರ್ ಇದೆ ಬೃಹದಾರಣ್ಯಕದೊಳಗೆ. ಪ್ರಾಣ, ಪ್ರಾಣದಿಂದಲೇ ಎಲ್ಲ ಇಂದ್ರಿಯಗಳು ಕರ್ಮೇಂದ್ರಿಯಗಳು ಆಕ್ಟಿವೇಟ್ ಆಗ್ತವೆ. ಆ ಪ್ರಾಣಕ್ಕೂ ಮತ್ತು ವಾಕಿಗೂ ಸಂವಾದ ನಡೀತದೆ. ಆ ಸಂವಾದದೊಳಗೆ ಅಲ್ಲಿ ಹೇಳ್ತಾರೆ, ರಾಕ್ಷಸ ರೂಪದಿಂದ ಬಂದು ವಾಕನ್ನು ಹೊಡಿತದೆ. ಇಲ್ಲಿ ಹೆಂಗೆ ಬೈಬೇಡಲೇ ಮಗನ ಅಂತ ಹೊಡಿತೀವಿ ಪಟ್ಟು ಅಂತ, ಅಲ್ಲಿ ರಾಕ್ಷಸರು ಅಸುರ ರೂಪದಿಂದ ಬಂದು ಹೊಡೆಯ. ಆಮೇಲೆ ಅದು ಕೆಟ್ಟ ಮಾತು ಮಾತಾಡೋದನ್ನು ನಿಲ್ಲಿಸ್ತದೆ ವಾಕ್, ಅದು ಒಳ್ಳೆ ಮಾತುಗಳು ಮಾತಾಡಲಿಕ್ಕೆ ಶುರು ಮಾಡ್ತದೆ. ಈಗ ಇದು ಕಥೆ, ಇದು ಗೌಣ ಅರ್ಥವೋ ಮುಖ್ಯ ಅರ್ಥವೋ? ಹಾಗಾದ್ರೆ ಮುಖ್ಯ ಅರ್ಥ ಏನು? ನಾಲಿಗೆ ವಿವೇಕಯುಕ್ತವಾಗಿ ನಡ್ಕೋಬೇಕು, ಸಮಾಜಕ್ಕೆ ಕಂಟಕವಾಗಬಾರ್ದು. ಹಾಗೆ ಹೇಗೆ ವಾಕ್ ಮತ್ತು ಪ್ರಾಣ ಇವುಗಳ ಸಂವಾದದಲ್ಲಿ ಆ ಕಥೆಯಲ್ಲಿ ಅಸುರರು ಬಂದು ಪನಿಷ್ಮೆಂಟ್ ಕೊಟ್ಟರು, ವಾಕ್ ಏನಾಯಿತು ಸರಿ ಹೋಯಿತು. ಇದು ಕಥೆ ತಾತ್ಪರ್ಯ. ಇದು ಒಂದು ಕಲ್ಪಿತವಾದ ಕಥೆ, ಆದರೆ ಕತೆ ಹೇಳುವುದು ತಾತ್ಪರ್ಯ ಅಲ್ಲ. ಏನು ತಾತ್ಪರ್ಯ? ಆ ನಾಲಿಗೆಗೆ ಒಂದು ತಿಳುವಳಿಕೆ ಕೊಡಬೇಕು, ಏಕೆಂದ್ರೆ ಅದು ಆಚಾರವಿಲ್ಲದ ನಾಲಿಗೆ, ಮೂಳೆ ಇಲ್ಲದ ನಾಲಿಗೆ, ಅದಕ್ಕೆ ಹೆಂಗ್ ಬೇಕಾದಂಗೆ ಹೊರಡಾಡ್ತದೆ, ಅದಕ್ಕೊಂದು ಸಂಸ್ಕಾರ ಕೊಡಬೇಕು ಅನ್ನುವುದು ಇಲ್ಲಿ ಉಪಾಯ. ಅದಕ್ಕಾಗಿ ಈ ಮಾತನ್ನು ಹೇಳ್ತಾರೆ, ಯಥಾ ಪ್ರಾಣ ಸಂವಾದೆ ಬೃಹದಾರಣಕ್ಕೆ ವಾಗಾದಿ ಅಸುರ ಪಾಪ್ಮ ವೇದ ಆಯಿಕ ಆಖ್ಯಾಯಿಕ ಪಾಪ್ಮ ವೇದ, ವೇದ ಅಂದ್ರೆ ಹೊಡೆತ, ವೇದಾದಿ ಪಾಪ್ಮ ವೇದಾದಿ ಆಖ್ಯಾಯಿಕ. ಏನಾಗಿದೆ ಈಗ ಆ ಗುರಿಯನ್ನು ಇಟ್ಟು ಹೊಡಿತಾರೆ ಆ ವಾಕಿಗೆ, ಅದರಿಂದಾಗಿ ಅದು ದಾರಿಯಲ್ಲಿ ಬರ್ತದೆ, ಸಂಸ್ಕಾರ ಪಡಿತದೆ ಅನ್ನುವುದು ದೃಷ್ಟಾಂತ ಬೃಹದಾರಣ್ಯಕದೊಳಗೆ. ಏನ್ ದೃಷ್ಟಾಂತ? ಕಲ್ಪಿತ. ಆ ದೃಷ್ಟಾಂತ ಸಂದರ್ಭಕ್ಕೆ ತಕ್ಕಂತೆ ಕಲ್ಪಿತ. ಏನಕ್ಕೆ ಇದು ಏನಕ್ಕೆ ಇದು ಕಲ್ಪಿತ, ಏನು ನಿಮಗೆ ಸಿದ್ಧ ಮಾಡಬೇಕಾಗಿದೆ? ಪ್ರಾಣ ವೈಶಿಷ್ಟ್ಯ ಬೋಧ ಅವತಾರಾಯ. ಪ್ರಾಣನ ಪಾತ್ರ ಎಷ್ಟು ದೊಡ್ಡದು ಅನ್ನುವುದನ್ನು ಸಿದ್ಧ ಮಾಡಲಿಕ್ಕಾಗಿ ಅವನಿಗೆ ಈ ಸ್ವಾತಂತ್ರ್ಯತೆ ಇದೆ, ಕರ್ಮೇಂದ್ರಿಯಗಳಿಗೆ ಶಿಕ್ಷೆ ಕೊಡುವ ಸ್ವಾತಂತ್ರ್ಯತೆ ಇದೆ. ಕರ್ಮೇಂದ್ರಿಗಳು ಶಿಕ್ಷೆ ಕೊಡ್ತಾರೆ. ಆಡು ಭಾಷೆ ಹೇಳ್ತಾ ನೋಡ್ರಿ, ನಿನ್ನ ಕಾಲಾಗ ಹುಳ ಬೀಳಿ, ಕಾಲಾಗ ಹುಳ ಬೀಳಿ ಅಂತ ಶಾಪ ಕೊಡ್ತಾರಲ್ಲ, ಏನದು ಶಾಪ? ಯಾರು ಕೊಡೋ ಶಾಪ ಅದು? ಯಾರು ಕೊಡೋ ಶಿಕ್ಷೆ ಅದು? ಪ್ರಾಣಾತ್ಮನಿಂದ ಆ ಶಿಕ್ಷೆ ಬರ್ತದೆ. ಯಾವಾಗ ನೀ ಕಾಲನ ದುರುಪಯೋಗ ಮಾಡ್ಕೋತೀಯ ಅವ ಆ ಶಿಕ್ಷೆ ಕಾಯ್ದದು. ಅದಕ್ಕೆ ರಾಜ್ಕುಮಾರ್ ಹಾಡು ಬಂದಿದ್ನು, ಭಗವಂತ ಕೈ ಕೊಟ್ಟ ಈ ತಕ್ಕಂತೆ ಹೊಡೆಯೋಕಂತೆ ಅಲ್ಲ, ದುಡಿಯೋಕಂತೆ. ಅವೆಲ್ಲ ಹೇಳ್ಕೋದ ಕಾಲು ಕೊಟ್ಟ. ಯಾವಾಗ ನಾವು ದಾರಿ ತಪ್ಪುತ್ತೇವೆ ಯಾವಾಗ ಪ್ರಾಣಾತ್ಮ ಏನು ಮಾಡ್ತಾನೆ, ಶಿಕ್ಷೆ ಕೊಡ್ತಾನೆ. ಹಾಗಾದ್ರೆ ಉಪಾಯ ಇದು, ಇದು ಏನಕ್ಕೆ ಉಪಾಯ ಅಂತಂದ್ರೆ ಅದು ಸಂಸ್ಕಾರನ ಪಡೀಲಿ, ವಾಕ್ ಸಂಸ್ಕಾರನ ಪಡೀಲಿ ಅಂತ ಹೇಗೆ ಅವಕಾಶ ಮಾಡಿಕೊಡ್ತು. ಹಾಗೆ ಇಲ್ಲಿ ಕೂಡ ನಾವು ಸಂಸ್ಕಾರನ ಪಡ್ಕೊಂಡು ಸ್ವರೂಪದ ಜ್ಞಾನವನ್ನು ಹೊಂದಲಿಕ್ಕಾಗಿ ಭೇದ ವಾಕ್ಯಗಳನ್ನು ಮಾತಾಡ್ತದೆ. ಓಕೆ, ಬಹಳ ಚಂದದ ಅಬ್ಜೆಕ್ಷನ್ ಏನಪ್ಪ? ತದಪಿ ಅಸಿದ್ಧಂ ಇತಿ ಚೇತ್. ಸರ್, ಆ ಭಾಗ ಇನ್ನೂ ಸಿದ್ಧ ಆಗೇ ಇಲ್ಲ, ಅಸಿದ್ಧಂ. ಏಕೆಂದರೆ ಮೊದಲನೇ ಧ್ಯೇಯತ್ರಿ ಕಲ್ಪಿತ, ಎರಡನೇ ಧ್ಯೇಯತ್ರಿ ದೃಷ್ಟಾಂತ, ಎಲ್ಲ ಸೇರಿಸು ಭೋಗಸ್ ಅಂತ ಆಯ್ತಲ್ಲ ಕುಕುಲ, ಎಲ್ಲ ಬ್ಲಾ ಬ್ಲಾ ಬ್ಲಾ ಬ್ಲಾ ಮಾತಾಡ್ತೀರ ಅಷ್ಟೇ, ಅದು ಯಾವುದೇ ಸಿದ್ಧ ಆಗಿಲ್ಲ. ತದಪಿ ಅಸಿದ್ಧಂ ಇತಿ ಚೇತ್ ಹೇಳ್ತಾರೆ, ನ ಶಾಖಾಭೇದೇಶು ಅನ್ಯಥಾ ಅನ್ಯಥಾ ಚ ಪ್ರಾಣಾದಿ ಸಂವಾದ ಶ್ರವಣಾತ್ ಯದಿ ಹಿ ಸಂವಾದ ಪರಮಾರ್ಥ ಏವ ಅಭೂತ್ ಏಕರೂಪ ಏವ ಸಂವಾದ ಸರ್ವಶಾಖಾಸು ಅಶ್ರೋಷ್ಯತ ವಿರುದ್ಧ ಅನೇಕ ಪ್ರಕಾರೇಣ ನ ಶ್ರೋಷ್ಯತ. ಏನು ಏಕರೂಪ ಏವ ಸಂವಾದ ಸರ್ವಶಾಖಾಸು ಅಶ್ರೋಷ್ಯತ ವಿರುದ್ಧ ಅನೇಕ ಪ್ರಕಾರೇಣ ನ ಅಶ್ರೋಷ್ಯತ. ಹಾಂ, ನ ಅಶ್ರೋಷ್ಯತ ಭೂತಕಾಲ ಪಾಸ್ಟ್ ಟೆನ್ಸ್ ತಗೋಬೇಕು. ಹೇಳ್ತಿದ್ದಿಲ್ಲ, ಹೇಳ್ತಿದ್ದಿಲ್ಲ ಭೂತಕಾಲ, ಹೇಳ್ತಿದ್ದಿಲ್ಲ ಅನೇಕ ಪ್ರಕಾರಗಳಿಂದ ಅದು ಹೇಳುತ್ತಿದ್ದಿಲ್ಲ. ಹೇಳಿದೆ ಇದರರ್ಥ ಅದಕ್ಕೊಂದು ಏನೋ ಅರ್ಥ ಇರಬೇಕು ಅಂತ ಇದ್ದು ನೋಡೋಣ. ತದಪಿ ಅಸಿದ್ಧಂ ಇತಿ ಚೇತ್ ನ ಶಾಖಾದಿಭೇದೇಶು. ಇದು ಶಾಖಾದಿಭೇದ ಎಲ್ಲಿ ಹೋಗಿ ಈಗ ಬೃಹದಾರಣ್ಯಕ್ಕೆ ಹೋಗಿ ಆ ಸೆಕ್ಷನ್ಗೆ ಹೋಗಿದ್ದಾರೆ ಈಗ. ಅಲ್ಲಿ ಅಷ್ಟಕ್ಕೆ ಹೋಗಿ ಅನ್ಯಥಾ ಅನ್ಯಥಾಚ ಪ್ರಾಣಾದಿ ಸಂವಾದ ಶ್ರವಣಾತ್. ಪ್ರಾಣ ಇತ್ಯಾದಿಗಳ ಸಂವಾದ, ಪ್ರಾಣ ಇತ್ಯಾದಿ ಅಂದ್ರೇನು? ಪ್ರಾಣ ವಾಕ್, ಪ್ರಾಣ ಹಸ್ತ, ಪ್ರಾಣ ಕಾಲು, ಪ್ರಾಣ ಕರ್ಮೇಂದ್ರಿಯಗಳು, ಇವುಗಳ ಜೊತೆ ಸಂವಾದ. ಪ್ರಾಣ ಮತ್ತು ಇಂದ್ರಿಯಗಳ ಮಧ್ಯದಲ್ಲಿ ಏನು ಸಂವಾದ ನಡೆದಿತ್ತೋ ಅಬೃಹದಾರಣಕ್ಕೆ, ಯದಿ ಹಿ ಸಂವಾದ ಪರಮಾರ್ಥ ಏವ ಅಭೂತ್, ಒಂದು ವೇಳೆ ಆ ಸಂವಾದವು ಪಾರಮಾರ್ಥಿಕ ತತ್ವವನ್ನೇ ಹೊಂದಿದ್ದೇ ಆಗಿದ್ದಲ್ಲಿ ಅದನ್ನು ಗೌಣ ಮಾಡಬೇಕಾಗಿದ್ದಿಲ್ಲ. ಅದನ್ನೇನು ಮಾಡಬೇಕು ಅಂದ್ರೆ ಮುಖ್ಯ ಅರ್ಥ ತಗೋಬೇಕು. ಆದರೆ ಸಂವಾದ ಅದು ಏನಾಗಿದೆ ಅಂದರೆ ಪಾರಮಾರ್ಥ ಏವ ಅಭೂತ ಏಕರೂಪ ಏವ ಸಂವಾದ. ಆ ಸಂವಾದ ಎಲ್ಲ ಕಡೆಗೂ ಏಕರೂಪವೇ ಆಗಿರ್ಬೋದು, ಆಗಿರಬೇಕು. ಒಂದು ವೇಳೆ ಪಾರಮಾರ್ಥಿಕವಾಗಿತ್ತು ಅಂತಂದರೆ ಕೈ ಜೊತೆ ಏನು ಸಂವಾದ ಆಗ್ತದೋ, ಕಾಲು ಜೊತೆ ಏನು ಸಂವಾದ ಆಗ್ತದೋ, ಎಲ್ಲ ಸಂವಾದಗಳು ಒಂದೇ ಥರ ಇರ್ತವೆ ಅಂತ ಆಗ್ತದೆ. ಸಂವಾದ ಒಂದೇ ಥರ ಇರ್ತವೆ ಅಂತ ಆಗ್ತದೆ, ಆವಾಗ ಅದು ಪಾರಮಾರ್ಥಿಕ ಅಂತ ಆಗ್ತದೆ. ಈ ಪಾರಮಾರ್ಥಿಕದ ಹಿರಿಮೆ ಗರಿಮೆ ಏನು ಅಂತಂದರೆ ಅದು ನಾಮರೂಪಾತ್ಮಗಳು ಬದಲಾದ ಹಾಗೆ ಅದು ಬದಲಾಗುವುದಿಲ್ಲ, ಏಕರೂಪ. ನೀವು ಜಾಗೃತ ಮಾತಾಡ್ರಿ, ಸ್ವಪ್ನ ಮಾತಾಡ್ರಿ, ನೀವು ಎಚ್ಚರ ಮಾತಾಡ್ರಿ, ನೀವು ನಿದ್ರೆ ಮಾತಾಡ್ರಿ, ನೀವು ಯಾವ ಲೌಕಿಕ ಅಲೌಕಿಕ ಅದೃಷ್ಟ ಫಲಗಳ ಜಿಜ್ಞಾಸ ಮಾಡ್ರಿ, ಕರ್ಮ ಕರ್ಮ ಎಲ್ಲಿ ಯಾವ ಜಿಜ್ಞಾಸ ತೊಗೊಂಡು ಕೂಡ ಏಕಭಾವದಲ್ಲಿ ಇರ್ತದೆ ಅದು ಆತ್ಮವಿಚಾರ. ಆದ್ದರಿಂದ ಅದು ಪಾರಮಾರ್ಥಿಕ ಅನಿಸ್ಕೊಳ್ತಿದೆ. ಇವೆಲ್ಲ ಯಾಕೆ ಪಾರಮಾರ್ಥಿಕ ಅನಿಸ್ಕೊಳ್ಳೋದಿಲ್ಲ ಅಂತಂದರೆ ಇವು ಕಲರ್ ಚೇಂಜ್ ಮಾಡ್ತಾ ಇವರು. ಅದಕ್ಕೆ ಅವ್ರು ಶಾಖಾಭೇದ ಅಂತ ಹೇಳ್ತಾರೆ ನೋಡ್ರಿ. ಶಾಖಾಭೇದೇಶು ಅನ್ಯಥಾ ಅನ್ಯಥಾಚ ಪ್ರಾಣಾದಿ ಸಂವಾದ ಶ್ರವಣಾತ್. ಹೌದಾ? ಯದಿ ಸಂವಾದ ಪರಮಾರ್ಥ ಏವ, ಒಂದು ವೇಳೆ ಅದು ಸಂವಾದ ಪಾರಮಾರ್ಥಿಕವಾಗಿತ್ತು ಅಂತಂದರೆ ಅಭೂತ ಏಕರೂಪ ಏವ ಸಂವಾದ, ಎಲ್ಲರ ಜೊತೆ ಒಂದೇ ಥರ ಸಂವಾದ ಇರ್ತಿತ್ತು. ಸರ್ವಶಾಖಾಸು ಅಶ್ರೋಷ್ಯತ. ಹೌದಾ? ವಿರುದ್ಧ ಅನೇಕ ಪ್ರಕಾರಣ ನ ಅಶ್ರೋಷ್ಯತ, ಹಾಗೆ ಹೇಳಿದ್ದಿಲ್ಲ, ಹಾಗೆ ಹೇಳಿಲ್ಲ. ಅಶ್ರೋಷ್ಯತ ಹೇಳಿದ್ದು ಭೂತಕಾಲ ಹೇಳಿ ಆಯಿತು. ನ ಅಶ್ರೋಷ್ಯತ ಹಾಗೆ ಹೇಳಿಲ್ಲ, ಭೂತಕಾಲದಲ್ಲಿ ಹಾಗೆ ಪ್ರಯೋಗ ಮಾಡಿದ್ದಾರೆ. ಅದಕ್ಕೆ ಮುಂದಿನ ಶಬ್ದ ಹಾಕ್ತಾನ ಶ್ರೂಯತೇತು ನ ಅಶ್ರೋಷ್ಯತ ಶ್ರೂಯತೇತು, ಹಾಗೆ ಹೇಳಿದ್ದಲ್ಲ ಆದರೆ ಹೇಳಿದೆ, ಹಾಗೆ ಹೇಳಿದ್ದಲ್ಲ ಆದರೆ ಹೇಳಿದೆ. ಹೇಳಿದ್ರೆ ಅರ್ಥ ಏನು? ಅಲ್ಲಿ ಪಾರಮಾರ್ಥಿಕ ದೃಷ್ಟಿ ಅಲ್ಲ ಅದು, ಅದೆಂಥದು ಗೌಣ ದೃಷ್ಟಿ. ತಸ್ಮಾತ್ ನ ತಾದರ್ಥ್ಯಂ ಸಂವಾದ ಶ್ರುತೀನಾ. ಏನು ಆ ಸಂವಾದ ಶ್ರುತಿ ಅಂತ ತಾತ್ಪರ್ಯವಾಗಿ ಒಂದು ಹೆಸರು ಕೊಟ್ಬಿಟ್ರು ಅದಕ್ಕೆ. ಅದು ಏನು ವಾಕ್ಯದ ಜೊತೆ ಮಾಡಿದೆಯೋ, ಅದು ಪಾದದ ಜೊತೆ ಮಾಡಿದೆಯೋ, ಹಸ್ತಗಳ ಜೊತೆ ಮಾಡಿದೆಯೋ, ಕರ್ಮೇಂದ್ರಗಳ ಜೊತೆ ಮಾಡಿದೆಯೋ, ಎಲ್ಲ ಸೇರಿ ಒಂದೇ ಒಂದು ಹೆಸರು ಕೊಟ್ಬಿಟ್ರು. ಏನದು? ಹಾ, ಅದು ಒಂದು ಸಂವಾದ. ಎಂತಹ ಸಂವಾದ ಅದು? ಸಂವಾದ ಶ್ರುತಿ, ಸಂವಾದ ಶ್ರುತಿ. ಪ್ರಾಣ ಮತ್ತು ಇತರ ಎಲ್ಲ ಇಂದ್ರಿಯಗಳಿಗೆ ಸಂವಾದ ಶ್ರುತಿ. ಸಂವಾದ ಶ್ರುತೀನಾಂ ತಥಾ ಉತ್ಪತ್ತಿ ವಾಕ್ಯಾನಿ ಪ್ರತ್ಯೇತವ್ಯಾನಿ. ಅದನ್ನು ಇಟ್ಟುಕೊಂಡೇ ಉತ್ಪತ್ತಿ ವಾಕ್ಯಗಳನ್ನು ಹೇಳ್ತದೆ. ಏನು ನಿಮಗೆ ಗೊತ್ತಿರೋದು ಉತ್ಪತ್ತಿ ವಾಕ್ಯಗಳು ಯಾವ ಹೇಳ್ರಿ? ನಿಮಗೆ ಗೊತ್ತಿರೋ ವಾಕ್ಯಗಳು ತದ ಇಕ್ಷತ ತತ್ ಸೃಷ್ಟ್ವ ತದೇವಾನುಪ್ರಾವಿಶತ. ಹೌದಾ? ಸ ತಪೋ ತಪ್ಯತ. ಇವೆಲ್ಲ ಸೃಷ್ಟಿವಾಕ್ಯಗಳು. ಹೌದಾ? ಈ ಸೃಷ್ಟಿವಾಕ್ಯಗಳು ಏನು ಹೇಳಿದೆಯೋ ಉತ್ಪತ್ತಿ ವಾಕ್ಯಾನಿ ಪ್ರತ್ಯೇತವ್ಯ ತಥಾ ಉತ್ಪತ್ತಿ ವಾಕ್ಯಾನಿ ಪ್ರತ್ಯೇತವ್ಯಾನಿ, ಅವುಗಳನ್ನು ಹೇಳಲಾಗಿದೆ. ಕಲ್ಪಸರ್ಗ ಭೇದಾತ್ ಸಂವಾದ ಶ್ರುತೀನಾಂ ಉತ್ಪತ್ತಿ ಶ್ರುತೀನಾಂ ಚ ಪ್ರತಿಸರ್ಗಂ ಅನ್ಯಥಾತ್ವಂ ಇತಿ ಚೇತ್ ನ. ಬೇರೆ ಬೇರೆ ಕಲ್ಪಗಳ ದೃಷ್ಟಿಯಲ್ಲಿಯೂ ಕೂಡ ಸೃಷ್ಟಿಯ ವಿಚಾರಗಳನ್ನು ಇದೇ ಪ್ರಕಾರವಾಗಿ ಹೇಳಿದ್ದಾರೆ. ಆ ವಿಷಯದಲ್ಲಿ ನಮ್ದು ಒಂದು ಅಬ್ಜೆಕ್ಷನ್ ಇದೆ ಅಂತೇಳಿ ಆಕ್ಷೇಪಣೆ ತಗೊಂಡಿದ್ದಾರೆ. ನಾಳೆ ನೋಡೋಣ. ಸ್ವಲ್ಪ ನೋಟ್ಸ್ ಬರೆಸ್ತೇನೆ ನಾಳೆ. ಅವರೆಲ್ಲ ಇದ್ರಲ್ಲ ವಿಷಯ ಭಾರಿ ಕಷ್ಟ ಅದು. ಓಕೆ, ಅದನ್ನು ಬರ್ಸ್ತೇನೆ. ಇದು ಬರ್ತೇನೆ.